idharak divano piya garakale itana togiyo uwahe pyare uwahe pyare ಿ ಮಾನೋ ಬಿಯಾರಿ ಲಗಿಗೇರಿ ಐನು ಗುರಿಯಾಗಲೇಲೇಸಾಬು ಅಮ್ಮ ಗಾಲ ದೈದ ಐನು ಗುರಿಯಾಗಲೇಲೇಸಾಬು ಪರ್ವಾದ Thank you.